ದೋಸ್ತ ಬಾರಪ್ಪ ಜಲ್ದಿ, ಆಫೀಸ್ಗೆ ಲೇಟ್ ಆಗ್ತದ. ಬಂದೆ ಬಂದೆ ತಡಿಯೋ ಮರಾಯ. ಅಲ್ಲ ನೋಡ್ ನೋಡಿದ್ರಾಗ ಟೈಮ್ ಆಗಿ ಹೋಗ್ಬಿಡ್ತದಲ್ಲ ಅಂತೀನಿ ನಾನು. ಕೂಡೋ ಹಿಂದ ಕೂತೆ ಸ್ವಲ್ಪ ತಡಿಯೋ, ಪೆಡ್ಲ್ ಮೇಲೆ ಕಾಲಿಡಕ್ಕೆ ಸ್ವಲ್ಪ ಜಗ ಬಿಡು. ಈಗ ಸರಿ ಆತ್ ನೋಡು, ತಡಿ ಮತ್ತ. ದೋಸ್ತ ಇಬ್ರು ಪೆಡಲ್ ಮಾಡೋದ್ರಿಂದ ಆರಾಮ ಅನ್ಸೋದಿಲ್ಲ. ಹೌದು, ಮತ್ತ ಏರ ಇಳುವ ಏನ ಇದ್ರು ಐದಾರು ಕಿಲೋಮೀಟರ್ ಆಯಾಸ ಆಗ್ಲಾರ್ದಂಗ ಸೈಕಲ್ ಮ್ಯಾಲ ಹೋಗ್ಬೋದು. ಹೌದು ಮತ್ತ ಊರ್ ಲೂಟಿ ಆದ್ಮೇಲೆ ಕ್ವಾಟಿ ಬಾಗಿಲು ಮುಚ್ಚಿದ್ರು ಅನ್ನೋ ಹಂಗ. ಎಲ್ಲಾ ಪೆಟ್ರೋಲ್ ಖಲಾಸ್ ಆದ್ಮೇಲೆ ಸೈಕಲ್ ಸವಾರಿ ಕಡ್ಡಾಯ ಮಾಡಿದ್ರಪ್ಪ. ಇದನ್ನ ಮೊದಲ ಮಾಡಿದ್ರ ಹೋಗ್ಲಿ ಬಿಡ, ಕೆಟ್ಟ ಮ್ಯಾಲರ ಬುದ್ಧಿ ಬಂತಲ್ಲ. ಹಿಂಗ ನೋಡಿ, ಅಲ್ಲ ಈಗ ನೋಡು, ಸೈಕಲ್ ತುಳಿಯೋದ್ರಿಂದ ವ್ಯಾಯಾಮ ಆಗ್ತದ, ಟ್ರಾಫಿಕ್ ಜಾಮು ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಮುಂದೊಂದು ದಿನ ಭೂಮಿಯ ಒಡಲಲ್ಲಿರುವ ಎಲ್ಲ ನೈಸರ್ಗಿಕ ಸಾಂಪ್ರದಾಯಿಕ ಇಂಧನಗಳು ಬರಿದಾಗಲಿವೆ. ಆ ದಿನ ಕೂಡ ಬಹಳ ದೂರದಲ್ಲಿಲ್ಲ. ಅದಕ್ಕಾಗಿ ನಾವೀಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪೆಟ್ರೋಲ್ ಡೀಸೆಲ್ಲುಗಳ ಅತಿಯಾದ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯಕ್ಕೆ, ಆ ಮೂಲಕ ತಾಪಮಾನದ ಹೆಚ್ಚಳಕ್ಕೆ ನಾವಾಗಿಯೇ ದಾರಿ ಮಾಡಿಕೊಡುತ್ತಿದ್ದೇವೆ. ಜಾಗತಿಕ ತಾಪಮಾನದ ಹೆಚ್ಚಳ ಅಂದರೆ ಗ್ಲೋಬಲ್ ವಾರ್ಮಿಂಗ್ನಿಂದ ಏನೇನು ಅನಾಹುತಗಳು ಆಗಬಲ್ಲವು ಎಂಬುದರ ಅನುಭವ ನಮಗೀಗಾಗಲೇ ಆಗಲು ಆರಂಭವಾಗಿದೆ. ಒಂದು ಕಡೆ ಅತಿಯಾದ ಅಕಾಲಿಕ ಮಳೆ ಪ್ರವಾಹ, ಇನ್ನೊಂದು ಕಡೆ ಬರ, ಮಗದೊಂದು ಕಡೆ ಮೋಡಸ್ಫೋಟ, ಚಳಿಯ ಮೊನಚೆ ಇಲ್ಲದ ಚಳಿಗಾಲ, ಮಳೆಗಾಲ ಯಾವುದು, ಬೇಸಿಗೆ ಯಾವುದು, ಚಳಿಗಾಲ ಯಾವಾಗ ಬರುತ್ತದೆ ಎಂಬ ವಿಂಗಡಣೆ ಸಾಧ್ಯವಿಲ್ಲದಂತಾಗಿರುವ ಹಂಗಾಮುಗಳು, ಗಾಳಿ ನೀರು ಆಹಾರಗಳಲ್ಲಿ ದಿನಾಲೂ ಸೇರಿಕೊಳ್ಳುತ್ತಿರುವ ಭೀಕರ ರಾಸಾಯನಿಕಗಳಿಂದಾಗಿ ಅಸಾಧ್ಯವಾಗಿರುವ ಸ್ವಸ್ಥ ಜೀವನ, ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾಂಪ್ರದಾಯಿಕ ಇಂಧನಗಳಿಂದ ಮಾಲಿನ್ಯ ತಾಪಮಾನ ಏರಿಕೆ ಸಹಜ ಎನ್ನುತ್ತಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಜಿಆರ್ ನಾಯಕ್ ಅವರು. ಇತ್ತೀಚೆಗೆ ನಾವು ಪೆಟ್ರೋಲ್ ಡೀಸೆಲ್ ಕಲ್ಲಿದ್ಲಿ ಇಂತ ಇಂಧನಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಇದು ಇಂಧನಗಳು ಪಾರಂಪರಿಕ ಇಂಧನ ಏನು ಉಪಯೋಗಿಸ್ತಾ ಇದ್ದೀವಿ ಅದು ಈಗ ನಾಶ ಆಗ್ತಾ ಇದೆ. ಅದರ ಜೊತೆಗೇನೆ ಅದರದ್ದು ಡಿಮಾಂಡ್ ಎಲ್ಲಾ ಕಡೆ ಬಹಳಷ್ಟು ಹೆಚ್ಚಿಗೆ ಆಗಿ ಈಗ ಇರುವಂತ ಏನು ನಮ್ಮ ಸಪ್ಲೈ ಇದೆ ಈಗ ಭೂಮಿ ಒಳಗೆ ಇರುವಂತ ಇದು ಅಷ್ಟು ಸರಿ ಆಗ್ತಾ ಇಲ್ಲ. ಅದ್ರ ಜೊತೆಗೇನೆ ಇದು ಎಲ್ಲ ಉಪಯೋಗಿಸಿಕೊಂಡು ನಾವು ನಮ್ಮ ಪರಿಸರನು ನಾವು ದೂಷಿತ ಮಾಡ್ತಾ ಇದ್ದೀವಿ. ಈಗ ಎಲ್ಲಾ ಕಡೆ ಕೇಳ್ತಾ ಇದೆ ಈ ಗ್ಲೋಬಲ್ ವಾರ್ಮಿಂಗ್ ಅಂತ, ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಹೇಳಿ ಇದು ಆಗ್ತಾ ಇರೋದ್ರಿಂದ ಇದು ಪ್ರಮುಖದಿಂದ 30%ಕ್ಕಿಂತ ಹೆಚ್ಚು ಕಾರಣ ಇದು ಇರೋದ್ರಿಂದ ನಾವು ಈಗ ಉಪಯೋಗಿಸ್ತಾ ಇರೋದು ಇಂಧನಗಳಿಂದ. ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಹಾಗೆ ತಾಪಮಾನ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೇನೆ ಪ್ರದೂಷಣ ಆಗ್ತಾ ಇದೆ. ಇದೆಲ್ಲ ನೋಡಿಕೊಂಡು ನಾವು ಬೇರೆ ಯಾವ್ದ್ರೆ ಇಂಧನ ಕಡೆ ನೋಡಬೇಕು, ಮತ್ತೆ ಅದು ಆ ಇಂಧನ ಕಂಟಿನ್ಯೂಸ್ಲಿ ನಮ್ಗೆ ಸಿಗಬೇಕು, ರಿನ್ಯೂವೇಬಲ್ ಅಂತೀವಿ ನಾವು, ಅಂತ ಇಂಧನ ಕಡೆ ನಾವು ಹೋಗ್ಬೇಕಂತ ಒಂದು ವಿಚಾರ ಎಲ್ಲಾ ಕಡೆ ನಡೆದಿದೆ. ಮನುಷ್ಯನೇನು ಜಾಣನಿದ್ದಾನೆ, ತನ್ನ ಆರೋಗ್ಯವನ್ನು ಆತ ಹೇಗಾದರೂ ಕಾಪಾಡಿಕೊಳ್ಳಬಹುದು. ಆದರೆ ಈ ಭೂಮಿಯ ಮೇಲೆ ಬದುಕಲು ಆತನಷ್ಟೇ ಹಕ್ಕನ್ನು ಹೊಂದಿರುವ ಇತರ ಜೀವಿ ಸಸ್ಯ ಸಂಕುಲಗಳ ಪಾಡೇನು? ಪರಿಸರದ ಮೇಲೆ ಮಾನವ ಮಾಡುತ್ತಿರುವ ಮಾಲಿನ್ಯದ ದಾಳಿಯಿಂದಾಗಿ ಈಗಾಗಲೇ ಅನೇಕ ಜೀವಿಗಳು ನಾಶವಾಗಿವೆ, ಸಾವಿರಾರು ಪ್ರಭೇದಗಳು ನಾಶವಾಗಲು ಕ್ಷಣಗಳನ್ನು ಎಣಿಸುತ್ತಿವೆ. ಮುಂದೊಂದು ದಿನ ಮನುಷ್ಯ ಒಂಟಿಯಾಗಿ ಆತನ ಅಳಿವು ಕೂಡ ಅನಿಶ್ಚಿತವೇನಲ್ಲ. ಆದರೆ ಹಾಗಾಗಬಾರದು. ಜೀವಂತ ಗ್ರಹವಾಗಿರುವ ಭೂಮಿಯ ಚೈತನ್ಯ ಅಡಗಬಾರದು. ಭೂಮಿ ಸದಾ ಸಸ್ಯಶ್ಯಾಮಲೆಯಾಗಿರಬೇಕು. ಅದಕ್ಕೆ ಒಂದು ಹಾದಿಯಿದೆ. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು, ಸಾವಯವವೇ ಮೇಲು, ಸಾವಯವವೇ ಮೇಲು. ಇರುವ ಸಾಂಪ್ರದಾಯಿಕ ಇಂಧನಗಳನ್ನು ಹಿತಮಿತವಾಗಿ ಬಳಸುವುದರ ಜೊತೆ ಜೊತೆಗೆ ಮಾಲಿನ್ಯ ಉಂಟು ಮಾಡದ ಪರ್ಯಾಯ ಇಂಧನಗಳ ಬಳಕೆಯ ಸಮರ್ಥ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಹಸಿರಿನಿಂದ ಕಂಗೊಳಿಸುತ್ತಿರುವ ಭೂಮಿಯ ಮೇಲಿನ ಹಸಿರು ಗಿಡಮರಗಳು, ಸಸ್ಯಗಳು, ಕೃಷಿ ಬೆಳೆಗಳು, ಪಾಚಿಗಳು, ಸಮುದ್ರ ಕಳೆಗಳು ಮುಂತಾದವುಗಳೆಲ್ಲ ನಮಗೆ ಪರ್ಯಾಯವಾದ ಜೈವಿಕ ಇಂಧನವನ್ನು ಒದಗಿಸಬಲ್ಲವು. ಈ ಒಂದು ಹಂತದಲ್ಲಿ ಜೈವಿಕ ಇಂಧನ ಸಾಕಷ್ಟು ಮಹತ್ವ ಹೊಂದ್ಕೊಂಡಿದೆ. ಜೈವಿಕ ಇಂಧನ ಅಂದ್ರೆ ನಾವು ಭೂಮಿ ಮೇಲೆ ಇರುವಂತಹ ಜೀವ ಸೃಷ್ಟಿ ಏನಿದೆ ಆ ಜೀವ ಸೃಷ್ಟಿ ಉಪಯೋಗಿಸಿಕೊಂಡು ನಾವು ಬೇರೆ ಬೇರೆ ತರದ ಇಂಧನಗಳನ್ನು ತಯಾರು ಮಾಡಬಹುದು. ಈ ಜೀವ ಸೃಷ್ಟಿ ಒಳಗಡೆ ಮಹತ್ವ ಅಂದ್ರೆ ಗಿಡದಿಂದ ನಾವು ಮಾಡಬಹುದು. ಅದೇ ತರ ನಾವು ಜೈವಿಕ ಇಂಧನ ಬೇರೆ ಬೇರೆ ಇರುವಂತ ಇತರ ಸಾಮಗ್ರಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಒಂದು ನೋಡಿಕೊಂಡು ನಮ್ದೇನೀಗ 20% ಡಿಮಾಂಡ್ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೇನೆ ಭಾರತ ಅಂತ ನಮ್ಮ ದೇಶ ಒಳಗಡೆ ಆಲ್ಮೋಸ್ಟ್ 85% ಅಷ್ಟು ನಾವು ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ನಾವು ಮಾಡ್ತಾ ಇಲ್ಲ, ಹೊರಗಿಂದೇ ತರಿಸ್ತಾ ಇದ್ದೇವೆ. ಅದರಿಂದ ಸಾಕಷ್ಟು ನಮ್ಮ ಹಣನೂ ಹೊರಗಡೆ ಹೋಗ್ತಾ ಇದೆ. ಅದ್ರ ಜೊತೆಗೇನೆ ನಮ್ಮಲ್ಲೇ ಈ ತರ ಸಾಧನೆಗಳನ್ನು ಬಹಳ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು, ಈ ಒಂದು ವಿಚಾರದಲ್ಲಿ ಎಲ್ಲಾ ಕಡೆ ಈಗ ಜೈವಿಕ ಇಂಧನ ಪ್ರಮುಖವಾಗಿ ನಾವು ಉಪಯೋಗಿಸಬಹುದು. ಅದರಿಂದ ನಾವು ಬರುವಂತಹ ಪರಿಸ್ಥಿತಿ ಒಳಗೆ ನಮ್ಮ ಇಂಧನ ತಯಾರು ಮಾಡಿ ನಾವು ಸ್ವಾವಲಂಬಿ ಆಗಬಹುದು. ನಾವು ಜೈವಿಕ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಆದ್ರೆ ನಮ್ಮ ದೇಶಗೇನು ಹಣ ಬರಬಹುದು. ಯಾಕಂದ್ರೆ ನಮ್ಮ ದೇಶಗೆ ಸಾಕಷ್ಟು ಗಿಡಗಳು ನಾವು ಬೆಳೆಸಬಹುದು. ಇಲ್ಲಿ ಸೂರ್ಯಪ್ರಕಾಶ ಬಹಳಷ್ಟು ಇರೋದ್ರಿಂದ ಮತ್ತು ವೇಸ್ಟ್ ಲ್ಯಾಂಡ್ ನಾವೇನು ಬಂಜರ್ ಭೂಮಿ ಅಂತೀವಿ ಅದು ಬಹಳಷ್ಟು ಇರೋದ್ರಿಂದ ನಮ್ಮ ದೇಶಗೆ ಈ ತರ ಒಂದು ಜೈವಿಕ ಇಂಧನ ಪ್ರಗತಿಯಲ್ಲಿ ಕೈ ಹಾಕಲಿಕ್ಕೆ ಬಹಳಷ್ಟು ಸ್ಕೋಪ್ ಇದೆ. ಜೈವಿಕ ಇಂಧನದಲ್ಲಿ ಎರಡು ಬಗೆ, ಒಂದು ಜೈವಿಕ ಇಥನಾಲ್ ಹಾಗೂ ಇನ್ನೊಂದು ಜೈವಿಕ ಡೀಸೆಲ್. ಖಾದ್ಯವಾಗಿ ಬಳಸುವ ಬೆಳೆಗಳು ಹಾಗೂ ಬೀಜಗಳಿಂದ ನಾವು ಇವನ್ನು ಪಡೆಯಬಹುದು. ಆದರೆ ಆಹಾರ ಭದ್ರತೆಗೆ ಧಕ್ಕೆ ಒದಗುವ ಸಾಧ್ಯತೆ ಇರುವುದರಿಂದ ಇವುಗಳನ್ನು ನಾವು ಖಾದ್ಯವಲ್ಲದ ಮೂಲಗಳಿಂದ ಪಡೆಯಬೇಕು. ನಮ್ಮ ದೇಶಗಳಿಗೆ ಎರಡು ಟೈಪ್ ಜೈವಿಕ ಇಂಧನ ನಾವು ಅಂತೀವಿ. ಒಂದಂದ್ರೆ ಬಯೋ ಇಥೆನಾಲ್ ಅಂತ, ಅಂದ್ರೆ ಯಾವುದು ಈ ಒಂದು ಇಂಧನ ಉಪಯೋಗಿಸಿಕೊಂಡು ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಪೆಟ್ರೋಲಿಯಂ ಅಂತ ಇಂಧನ ಮೇಲೆ ನಾವು ಆಲ್ಟರ್ನೇಟ್ ಮಾಡಬಹುದು. ಅದ್ರ ಜೊತೆನೆ ಬಯೋ ಡೀಸೆಲ್ ಅಂತ, ಅಂದ್ರೆ ನಾವು ಈಗೇನು ಡೀಸೆಲ್ ಟ್ರಾನ್ಸ್ಪೋರ್ಟೇಶನ್ ಫ್ಯೂಯಲ್ ಏನು ಉಪಯೋಗಿಸ್ತಾ ಇದ್ದೀವಿ ಅದಕ್ಕೆ ಬಯೋ ಡೀಸೆಲ್ ಉಪಯೋಗಿಸಬಹುದು. ಈ ಎರಡೂ ತರದ ಇಂಧನ ನಾವು ಜೈವಿಕ ಸೋರ್ಸ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಪ್ರಥಮವಾಗಿ ನಾವು ಬಯೋ ಡೀಸೆಲ್ ನೋಡಿದ್ರೆ ಯಾವುದೋ ಒಂದು ಗಿಡದೊಳಗೆ ನಾವು ಈಗ ಎಣ್ಣೆಕಾಳು ಗಿಡ ಏನಿವೆ ಆ ಒಂದು ವೆಜಿಟೇಬಲ್ ಆಯಿಲ್ ಅಂತೀವಿ ಅದರಿಂದ ನಾವು ಬಯೋ ಡೀಸೆಲ್ ಕನ್ವರ್ಷನ್ ಮಾಡಬಹುದು. ನಮ್ಮ ದೇಶದಲ್ಲೇ ಸಾಕಷ್ಟು ನಾವು ಸನ್ಫ್ಲವರ್ ಇರಲಿ, ಶೇಂಗಾ ಇಂಥದ್ರಿಂದ ನಾವು ಎಲ್ಲ ಮಾಡ್ತಾ ಇದ್ದೀವಿ, ವೆಜಿಟೇಬಲ್ ಆಯಿಲ್ ಮಾಡ್ತಾ ಇದ್ದೀವಿ. ಬಟ್ ಬಯೋ ಡೀಸೆಲ್ ಮಾಡಬೇಕಾದ್ರೆ ನಾವು ನಾನ್ ಎಡಿಬಲ್ ಯಾವುದು ನಾವು ಫುಡ್ ಅಂತ ಉಪಯೋಗಿಸ್ಲಿಕ್ಕೆ ಇಲ್ಲ ಅಂತ ಒಂದು ಸೋರ್ಸ್ಲಿಂದ ನಾವು ಬಯೋ ಡೀಸೆಲ್ ಮಾಡಬೇಕು. ಅದೇ ತರ ನಮ್ಮ ಖಾದ್ಯ ಇದರದಲ್ಲಿ ಪರಿಣಾಮ ಆಗಬಾರದು ಅಂತ ಹೇಳಿ ಬಂಜರು ಭೂಮಿ ಉಪಯೋಗಿಸಬೇಕು. ಅಂತ ಜಾಗದಲ್ಲಿ ಯಾವ ನಾವು ಗಿಡಗಳನ್ನು ಬೆಳೆಸಬಹುದು ಅದರಿಂದ ಡೀಸೆಲ್ ಮಾಡಬಹುದು ಅದು ಒಂದು ವಿಚಾರದಿಂದ ಈಗ ನಾವು 4-5 ಗಿಡ ನಾವು ಈಗ ಆಲ್ರೆಡಿ ಎಲ್ಲ ಕಡೆ ಒಂಥರ ಅದಕ್ಕೆ ಸಿಲೆಕ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ 100 ಬಗೆಯ ಗಿಡಮರಗಳ ಪ್ರಭೇದಗಳು ಜೈವಿಕ ಡೀಸೆಲ್ ಅನ್ನು ನೀಡುತ್ತವೆ. ಆದರೆ ನಮ್ಮ ವಾತಾವರಣಕ್ಕೆ ಸೂಕ್ತವಾದ ಪ್ರಭೇದಗಳನ್ನು ಆಯ್ಕೆ ಮಾಡಿ ಬೆಳೆಸುವುದು ಮುಖ್ಯ. ಅದ್ರಾಗ ಬರುವಂತ ಗಿಡಗಳಂದ್ರೆ ಜಟ್ರೋಪ, ಅದ್ರ ಜೊತೆನೆ ಪೊಂಗ್ಯಾಮಿಯಾ ಅಂತ ಹೊಂಗೆ ಗಿಡ, ಆಮೇಲೆ ಸಿಮಾರುಬ, ಅದ್ರ ಜೊತೆ ಹಿಪ್ಪೆ, ಈ ತರ ಒಂದು 100 ಗಿಡಗಳಿಂದ ನಾವು ಈ ತರ ಒಂದು ಡೀಸೆಲ್ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಯಾವ ಗಿಡದಿಂದ ನಾವು ಹೆಚ್ಚಿಗೆ ಮಾಡಬಹುದು, ಯಾವ್ದಕ್ಕೆ ನಾವು ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಬೇಕಾಗಿಲ್ಲ ಅಂತ ಒಂದು 4-5 ಸ್ಪೆಸೀಸ್ ಒಂದು ಸಿಲೆಕ್ಟ್ ಮಾಡಿ ಅದರ ಬಗ್ಗೆ ಎಲ್ಲಾ ಕಡೆ ಸಂಶೋಧನೆ ನಡೀತಾ ಇದೆ. ಡಾಕ್ಟರ್ ಜಿಆರ್ ನಾಯಕ್ ಅವರು ಹೇಳಿದ ಹಾಗೆ ಜೈವಿಕ ಡೀಸೆಲ್ ನೀಡುವ ಉತ್ತಮ ಪ್ರಭೇದಗಳಿವೆ, ಅವುಗಳಲ್ಲಿ ಸಿಮರುಬ ಕೂಡ ಒಂದು ಪ್ರಮುಖವಾದ ಪ್ರಭೇದ. ಸಿಮರುಬದ ಬಗ್ಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ವಿಜ್ಞಾನಿ ಡಾ ಶ್ಯಾಮ್ ಸುಂದರ್ ಜೋಶಿಯವರು ಸುಮಾರು 20 ದೀರ್ಘಾವಧಿಯವರೆಗೆ ಅಧ್ಯಯನ ನಡೆಸಿ ಅದೊಂದು ಬಹುಪಯೋಗಿ ಲಕ್ಷ್ಮಿತರು ಎಂದು ಕಂಡುಕೊಂಡಿದ್ದಾರೆ. ಬಂಜರು ಭೂಮಿ, ವ್ಯರ್ಥವಾಗಿರುವ ಭೂಮಿ ಬದುಗಳ ಮೇಲೆ ಬೆಳೆಯಲು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಿರು ಬೇಸಿಗೆಯ ತಾಪವನ್ನು ತಂಪುಗೊಳಿಸುವಲ್ಲಿ ಇದರ ಕೊಡುಗೆ ಅನನ್ಯವಾಗಲಿದೆ ಎಂಬುದು ಅವರ ಭರವಸೆ. ಈ ಸಿಮರುಬ ನಿತ್ಯ ಹರಿದ್ವರ್ಣದ ಕಾಡು ಅಂದ್ರೆ ಸದಾ ಹಸಿರಿರುವಂತಹ ಕಾಡು, ಅಂತಹ ಅರಣ್ಯ ಪ್ರದೇಶದಲ್ಲಿ ಮಧ್ಯ ಅಮೆರಿಕದಲ್ಲಿ ಬೆಳೆಯುವಂತದ್ದು. ಸಾಮಾನ್ಯ ಹೆಸರುಗಳು ಹಲವಾರು ಇದ್ರೂ ಅಲ್ಲಿ ಪ್ಯಾರಡೈಸ್ ಟ್ರೀ ಅಂತ ಕರೀತಾರೆ ಇದಕ್ಕೆ. ಅದೇ ರೀತಿ ಮಹತ್ವ ಎಲ್ಲ ಗುರುತಿಸಿಕೊಂಡು ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ರವಿಶಂಕರ್ ಸ್ವಾಮೀಜಿಯವರು ಇದಕ್ಕೆ ಲಕ್ಷ್ಮೀ ತರು ಅಂತ ನಾಮಕರಣ ಮಾಡಿದ್ದಾರೆ. ತೆಂಗಿಗೆ ನಾವು ಕಲ್ಪ ತರುವಂತೇವೆ, ಇದಕ್ಕೆ ಲಕ್ಷ್ಮೀ ತರು ಅಂತ ಹೇಳ್ತಾರೆ. ನಾವು ಅದನ್ನ ಕರೆಯೋಣ, ಹೆಚ್ಚು ಸಮಂಜಸ ಅನ್ನಿಸ್ತದೆ. ಈಗ ನೋಡ್ರಿ, ಸಿಮರುಬ ಹೈದರಾಬಾದ್ ಕರ್ನಾಟಕದ ಈ 5 ಜಿಲ್ಲೆಗಳು ಬೀದರ್, ಗುಲ್ಬರ್ಗಾ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಎಲ್ಲಾ ಪ್ರದೇಶಗಳಲ್ಲೂ ಬೆಳೀತದೆ. ಇಲ್ಲಿನ ರೈತರಿಗೆ ಎಷ್ಟೋ ಬಾರಿ ಏನಾಗ್ತದೆ, ಬೀಜ ಹಾಕಿದ ದುಡ್ಡು ಹಿಂದಕ್ಕೆ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ. ಇದನ್ನ ಬೆಳೆದ್ರೆ ಆ ಬೆಳೆಗಳಿಗೆ ಪೂರಕವಾಗಿ, ಅಂದ್ರೆ ಪರ್ಯಾಯವಾಗಿ ಅಲ್ಲ, ಪೂರಕವಾಗಿ ಇದು ಪ್ರತಿ ಎಕರೆಗೆ ಪ್ರತಿ ವರ್ಷ 20,000 ರೂಪಾಯಿ ಹೆಚ್ಚಿನ ಆದಾಯ ತರ್ತದೆ, ಆ ಲಾಭ ಬರ್ತದೆ. ಈ ಹೈದರಾಬಾದ್ ಕರ್ನಾಟಕದ ಈ ಖುಷ್ಕಿ ಜಮೀನು ಮತ್ತು ಬೀಳು ಜಮೀನು ಇಲ್ಲೆಲ್ಲ ಇದನ್ನ ಬೆಳೆಸಲಿಕ್ಕೆ ಆರಂಭ ಮಾಡಿದರೆ ಪ್ರತಿ ವರ್ಷ ಹೈದರಾಬಾದ್ ಕರ್ನಾಟಕದ ರೈತರಿಂದ 11,000 ಕೋಟಿ ರೂಪಾಯಿನಷ್ಟು ಉತ್ಪನ್ನ ಹೆಚ್ಚಿಗೆ ಆಗ್ತದೆ. ಮತ್ತೆ ಇಲ್ಲಿನ ರೈತರ ಹತ್ರ ಇಷ್ಟೊಂದು ಹಣ ಬರ್ತದೆ, ಆವಾಗ ಎಲ್ಲರೂ ಸ್ವಾವಲಂಬಿಗಳಾಗಿಬಿಡಬಹುದು ಆರ್ಥಿಕವಾಗಿ. ಅದರಿಂದ ಇವರು ಬೇರೆ ಕಡೆಗೆ ಅಲ್ಲೇ ಇಲ್ಲಿ ಕೈ ಒಡ್ಡೋ ಪರಿಸ್ಥಿತಿ ಬರುವುದಿಲ್ಲ, ಇವರೇ ಕೈಯಿಂದ ದಾನ ಮಾಡುವ ಪರಿಸ್ಥಿತಿಗೆ ಬರ್ತಾರೆ. ಅಷ್ಟೊಂದು ಇದಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಗುರುತಿಸಿಕೊಂಡಿದೆ ಅಲ್ಲ, ಇದು ಬಂತು ಅಂತಂದ್ರೆ ಮುಂದುವರೆದ ಪ್ರದೇಶ ಆಗಿಬಿಡ್ತದೆ, ಅಷ್ಟೊಂದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾರೆ. ಇಲ್ಲಿ ಹೈದರಾಬಾದ್ ಕರ್ನಾಟಕದ ಈ 5 ಜಿಲ್ಲೆಗಳಲ್ಲಿ ಯಾವಾಗಲೂ ಬಿಸಿಲು ಬೆಂಗಾಡು. ಇದು ಬೆಳೆಯಿತು ಅಂತಂದ್ರೆ ಇಲ್ಲಿನ ಬೇಸಿಗೆಯ ಉಷ್ಣತೆ 4 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಡಿಮೆ ಆಗೋದು ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಈ ಚಳಿಗಾಲದಲ್ಲಿ ಮೈಯೆಲ್ಲ ಬಿರಿಯುತ್ತದಲ್ಲ, ತೇವಾಂಶ ಕಡಿಮೆ ಇರ್ತದಲ್ಲ, ಅದು ಹೋಗಿ ಎಲ್ಲರೂ ಬೆಚ್ಚಗಿರ್ತಾರೆ ಇಲ್ಲಿ. ಈ ರೀತಿ ಪರಿಸರದ ಮೇಲೂ ಇದೆ, ಆರ್ಥಿಕತೆಯ ಮೇಲೆಯೂ ಇದೆ ಈ ಹೈದರಾಬಾದ್ ಕರ್ನಾಟಕ ಜನತೆಯಲ್ಲಿ ಈ ಸಿಮರಬ ಬೆಳೆದರೆ. ಪಾಚಿ ಅಂದರೆ ಆಲ್ಗಿಗಳು ಬಯೋ ಇಥನಾಲ್ ಅನ್ನು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತವೆ ಎಂದು ಹೇಳುತ್ತಾರೆ. ಅಲ್ಲದೆ ಸಮುದ್ರ ಕಳೆ ಸೀವೀಡ್ ಕೂಡ ಒಳ್ಳೆಯ ಜೈವಿಕ ಇಂಧನದ ಮೂಲ ಎನ್ನುತ್ತಾರೆ. ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ಆಗಿ, ಉದಾಹರಣವಾಗಿ ಅಲ್ಗಿ ಅಂತೀವಿ ನಾವು ಪಾಚಿ, ಅದರಲ್ಲಿಂದಾನು ಬಯೋಡೀಸೆಲ್ ಬಯೋಇಥೆನಾಲ್ ಮಾಡ್ಲಿಕ್ಕೆ ಸಾಧ್ಯತೆ. ಪ್ಲಾಸ್ಟಿಕ್ ಅಂತ ವಸ್ತು, ಈಗೇನ್ ತ್ಯಾಜ್ಯ ವಸ್ತು ಇವೆ, ಅದರದನ್ನು ಕನ್ವರ್ಷನ್ ಮಾಡಿ ನಾವು ಬೇರೆ ಬೇರೆ ತರದ ಇಂಧನ, ಜೈವಿಕ ಇಂಧನ ಮಾಡ್ಲಿಕ್ಕೆ ಸಾಧ್ಯತೆ. ಇದೆಲ್ಲ ಸಾಕಷ್ಟು ಸಂಶೋಧನೆ ಎಲ್ಲ ಈಗ ಜಗತ್ತಿನಲ್ಲಿ ನಡೀತಾ ಇದೆ. ಮುಂದೆ ಬರುವಂತಹ ಸಮಯದಲ್ಲಿ ಈ ಒಂದು ಜೈವಿಕ ಇಂಧನ ಇದೆ, ಅದು ಪ್ರಮುಖವಾಗಿ ಮುಂದೆ ಬಂದು ನಾವು ಈಗೇನ್ ಮಾತಾಡ್ತಾ ಇದೀವಿ, ಪ್ರದೂಷಣ ಇರಲಿ, ಗ್ಲೋಬಲ್ ವಾರ್ಮಿಂಗ್ ಇರಲಿ, ಇದಕ್ಕೆಲ್ಲ ಕಂಟ್ರೋಲ್ ಆಗೋದು ಚಾನ್ಸಸ್ ಇವೆ. ಜೈವಿಕ ಇಂಧನಗಳ ಅಗತ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕರ್ನಾಟಕ ಸರ್ಕಾರ ಜೈವಿಕ ಇಂಧನಗಳ ನೀತಿಯೊಂದನ್ನು ರೂಪಿಸಿದೆ. ಈಗ ಇದಕ್ಕೆ ಒಂದು ಚಾಲನೆ ಸಿಗ್ಬೇಕಂತ ಹೇಳಿ ಸಂಪೂರ್ಣ ರಾಜ್ಯದಲ್ಲಿ ಜೈವಿಕ ಇಂಧನ ನೀತಿನೂ ನಮ್ಮ ರಾಜ್ಯಕ್ಕೆ ಪ್ರಕಟಿಸಲಾಗಿದೆ. ಈ ಪ್ರಕಾರ ಮಾಡಿ ಈ ಒಂದು ಜೈವಿಕ ಇಂಧನ ಸಮಸ್ಯೆ ಒಳಗೆ ನಾವು ಬಹಳಷ್ಟು ಅಭಿರುಚಿ ತೋರಿಸಬೇಕು. ಇದರಾಗಿ ಯಾವ್ಯಾವ ಜನ ಕೆಲಸ ಮಾಡಬಹುದು, ಉದಾಹರಣೆಗೆ ಈ ಜೈವಿಕ ಇಂಧನ ನಾವು ಉಪಯೋಗಿಸಿದ್ರೆ ಪ್ರತಿ ವರ್ಷ ನಾವು 1,000 ಗಟ್ಟಲೆ ಜನಕ್ಕೆ ಉದ್ಯೋಗ ಅವಕಾಶ ಕೊಡಬಹುದು. ಇದು ಒಂದು ಬಹಳ ಮಹತ್ವದ ಇದೆ. ಹಳ್ಳಿ ಹಳ್ಳಿ ಒಳಗೆ ಜನಕ್ಕೆ ನಿರುದ್ಯೋಗಿಗೆ ಇದರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ಬೇಕಂತ ಒಂದು ದೊಡ್ಡ ಪ್ರಮಾಣದಲ್ಲಿ 1 ಎಕರೆ ನಾವು ಈಗ ಜೈವಿಕ ಇಂಧನ ಬಳಸ್ತಾ ಇದ್ರೆ ಸುಮಾರು 10 ಜನಕ್ಕೆ ಇದರಿಂದ ಉದ್ಯೋಗ ಅವಕಾಶ ಸಿಗಬಹುದು. ಜೈವಿಕ ಇಂಧನದ ಗಿಡ ಮರಗಳ ಕೃಷಿ ಸಂಸ್ಕರಣೆ ಕುರಿತ ಒಂದು ಸಂಶೋಧನಾ ಯೋಜನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಗತಿಯಲ್ಲಿದೆ. ಅದಕ್ಕಾಗಿ ಅಲ್ಲಿ ಜೈವಿಕ ತಂತ್ರಜ್ಞಾನ ಪಾರ್ಕ್, ಬಯೋಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ. ಈಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಒಳಗೆ 100 ಎಕರೆ ಜಮೀನಿನಲ್ಲಿ ಬಯೋಡೀಸೆಲ್ ಟೆಕ್ನಾಲಜಿ ಪಾರ್ಕ್ ಅಂತ ಒಂದು ಸ್ಥಾಪನೆ ಆಗಿದೆ. ಈ 3 ವರ್ಷ ಆಯಿತು ಸ್ಥಾಪನೆ ಆಗಿ. ಅಲ್ಲೇ ಈ ಭಾಗೊಳಗೆ ಬರುವಂತ ಜಟ್ರೋಪ, ಪೊಂಗ್ಯಾಮಿ ಅಂದ್ರೆ ಹೊಂಗೆ, ಹಿಪ್ಪೆ ಅಂದ್ರೆ ಮಧುಕ, ಅದರ ಜೊತೆಗೆ ಸಿಮಾರೂಬ, ಇದ್ರ 4 ಸ್ಪೀಸೀಸ್ ಬೇರೆ ಒಳ್ಳೆ ಒಳ್ಳೆ ವೆರೈಟೀಸ್ ನಾವು ಬೇರೆ ಬೇರೆ ಕಡೆಯಿಂದ ತರಿಸ್ಕೊಂಡು ಬೇರೆ ಬೇರೆ ಬ್ಲಾಕ್ ಮಾಡಿ ಅದರದ ಸಂಶೋಧನೆ ಮತ್ತೆ ಹೆಂಗ್ ಬಳಸಬೇಕು, ಅದು ಯಾವ ವೆರೈಟಿ ಸೂಟೇಬಲ್ ಇದೆ ಅಂತ ನೋಡ್ತಾ ಇದ್ದೀವಿ. ಈಗಾಗಲೇ ಈ 100 ಎಕರೆ ಭೂಮಿ ಒಳಗೆ ಬರುವಂತ ಜಟ್ರೋಪ ಮತ್ತು ಸಿಮಾರೂಬ ಇದೆಲ್ಲ ಫ್ಲವರಿಂಗ್ ಆಗಿ ಜಟ್ರೋಪಾಲಿಂದ ನಮ್ಗೆ ಇಳುವರಿನ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಜಟ್ರೋಪಾಲಿಂದ 1 ಗಿಡದಿಂದ 1 ಕೆಜಿ ತನಕ ಬೀಜ ಈಗ ಸಿಗ್ತಾ ಇದೆ. ಅದೇ ತರ ಒಂಗೇನು ಈ ಒಂದು ಟೆಕ್ನಾಲಜಿ ಪಾರ್ಕ್ ಒಳಗೆ ಟೆಕ್ನಾಲಜಿ ಯಾಕಂತ ಹೆಸರು ಕೊಟ್ಟಿದೀವಿ ಅಂದ್ರೆ ಇಲ್ಲೇ ನಾವು ಬಯೋಡೀಸೆಲ್ ತಯಾರು ಮಾಡಬೇಕಂತ ಯೂನಿಟ್ ನು ಸ್ಥಾಪನೆ ಮಾಡಿ ಅದರದನ್ನು ಡೆಮೋನ್ಸ್ಟ್ರೇಷನ್ ರೈತರಿಗೆ ತೋರಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಟೆಕ್ನಾಲಜಿನ ಬಳಸ್ತಾ ಇದೀವಿ. ಅದರ ಜೊತೆನೆ ನಾವು ಈ ನರ್ಸರಿ ಮ್ಯಾನೇಜ್ಮೆಂಟ್, ಈ ಗಿಡ ಮೊದಲೇ ಬೆಳೆಸಬೇಕಾದ್ರೆ ನರ್ಸರಿ ಮಾಡಬೇಕು, ಗ್ರೀನ್ ಹೌಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಈ ಗಿಡಕ್ಕೆ ಯಾವ ತರ ನಾವು ಗೊಬ್ಬರ ಕೊಡಬೇಕು, ಯಾವ ತರ ಕೀಟಕನಾಶಕ ಉಪಯೋಗಿಸಬೇಕು. ಜನರಲಿ ಈ ಒಂದು ಬಯೋಡೀಸೆಲ್ ಬೇಕಂತ ಸಸಿದ ಮೇಲೆ ರೋಗ ಬರೋದಿಲ್ಲ, ಆದ್ರೇನು ಈ ಒಂದು ಸಾಧ್ಯತೆನು ನಾವು ಇದು ಮಾಡಲಾರದೆ ಅದು ಯಾವ ರೋಗ ಬರಬಹುದು, ಅದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅಂತಾನು ಹೇಳಿ ಅಲ್ಲಿ ಸಂಶೋಧನೆ ನಡೀತಾ ಇದೆ. ಪ್ರತಿ ವರ್ಷ ಯಾವ ತರ ಒಂದು ಅದರದ್ದು ಗ್ರೋತ್ ಆಗ್ತಾ ಇದೆ, ಎಷ್ಟು ನಾವು ಪ್ರತಿ ಗಿಡದಿಂದ ಟಿಶ್ಯೂ ಕಲ್ಚರ್ ಗ್ರೋತ್ ಯೂಸ್ ಮಾಡಿ ಯಾವ ತರ ಒಳ್ಳೆ ವೆರೈಟಿ ಸಿಲೆಕ್ಟ್ ಮಾಡಬಹುದು, ಇತರ ಬಗ್ಗೆನೂ ಸಂಶೋಧನೆ ನಡೀತಾ ಇದೆ. ಈ ಗುಲ್ಬರ್ಗಾ ಹೈದರಾಬಾದ್ ಕರ್ನಾಟಕ ಏರಿಯಾ, ಈ ಒಂದು ಸೆಮಿ ಏರಿಡ್ ಏರಿಯಾ ಅಂತೀವಿ ನಾವು, ಆ ಏರಿಯಾ ಒಳಗೆ ಬರುವಂತಹ ಗಿಡಗಳನ್ನು ನಾವು ಹೆಂಗ್ ಬೆಳೆಸಬೇಕು, ಆತರದ ಯಾವ ಒಂದು ಸಿಲೆಕ್ಷನ್ ಆಫ್ ವೆರೈಟೀಸ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟು ನಾವು ಮಶಾಗತ್ ಹೆಂಗ್ ಮಾಡಬೇಕು, ಯಾವ ತರ ಬೆಳೆಸಬೇಕು, ಗೊಬ್ಬರ ಏನ್ ಹಾಕಬೇಕು, ನೀರ್ ಎಷ್ಟು ಕೊಡಬೇಕು, ಆಮೇಲೆ ಆತರದ್ದು ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಯಾವಾಗ ಅದು ಗಿಡಲಿಂದ ನಾವು ಬೀಜ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಅವಾಗ ಆತರ ಯಾವ ತರ ಬೀಜ ಕಲೆಕ್ಟ್ ಮಾಡಬೇಕು, ಅದಕ್ಕೆ ಸಂಗ್ರಹಣೆ ಹೆಂಗ್ ಮಾಡಬೇಕು, ಅದರಿಂದ ಎಣ್ಣೆ ಹೆಂಗ್ ತಗೋಬೇಕು, ಇದೆಲ್ಲ ಒಂದ್ ತಂತ್ರಜ್ಞಾನ ವಿಕಸಿತ ಮಾಡಬೇಕಂತ ಹೇಳಿ ಅಲ್ಲೇನೆ ನಾವು ಬೇರೆ ಬೇರೆ ದೇಶದಿಂದ ಹಾಗೂ ನಮ್ಮ ದೇಶದಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರಲಿ, ಬೇರೆ ಬೇರೆ ಸಂಸ್ಥೆಗಳಿಂದ ಒಳ್ಳೆ ಒಳ್ಳೆ ಒಂದು ವೆರೈಟಿ ಗಿಡ ತಗೊಂಡು ಬಂದು ಅದರದ್ದೇ ಸಂಶೋಧನೆ ನಡೀತಾ ಇದೆ. ನಾವು ಅದು ಅಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳನ್ನ ನಾವು ತಗೋಬಹುದಂತ ಒಂದು ಮಾರ್ಕೆಟ್ ಪಾಯಿಂಟ್ ಅಂತಾನು ಒಂದು ಎಸ್ಟಾಬ್ಲಿಷ್ ಮಾಡಿದೀವಿ. ಯಾಕಂದ್ರೆ ರೈತರಿಗೆ ಇದೆಲ್ಲ ಗಿಡ ನಾವು ಬೆಳೆಸಿದ್ರೆ ನಮ್ಗೆ ಇದು ಯಾರು ತಗೋತಾರೆ ಅಂತ ಒಂದು ಎಲ್ಲರೂ ಕೇಳ್ತಾರೆ. ಅದಕ್ಕೆ ಒಂದು ಮಾರ್ಕೆಟ್ ಪಾಯಿಂಟ್ ಎಸ್ಟಾಬ್ಲಿಷ್ ಮಾಡಿ ಒಂದು ಫಿಕ್ಸ್ ಅಮೌಂಟ್ ಒಂದು ನಿಗದಿತ ಒಂದು ಬೆಳೆ ಇದಕ್ಕೆ ನಾವು ಅದು ಪರ್ಚೇಸ್ ಮಾಡ್ತಾ ಇದೀವಿ. ಅದರಲ್ಲಿಂದ ಅಲ್ಲೇನೆ ಒಂದು ಬಯೋಡೀಸೆಲ್ ತಯಾರು ಮಾಡಬೇಕು ಅಂತ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಅಲ್ಲೇ ನಾವು ಈ ಒಂದು ಎಣ್ಣೆಲಿಂದ ಎಣ್ಣೆ ಹೆಂಗ್ ತಯಾರು ಮಾಡಬೇಕು, ಆ ಎಣ್ಣೆಲಿಂದ ಫಿಲ್ಟರ್ ಮಾಡಿ ಮುಂದೆ ಅದರಲ್ಲಿಂದ ಬಯೋಡೀಸೆಲ್ ಕನ್ವರ್ಷನ್ ಹೆಂಗ್ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆ ಬಯೋಡೀಸೆಲ್ ತಯಾರು ಮಾಡುವಂತ ಪರಿಸ್ಥಿತಿಯೊಳಗೆ ಯಾವ್ಯಾವ್ದು ಅನ್ಯ ಪದಾರ್ಥಗಳನ್ನು ಬಯೋ ಪ್ರಾಡಕ್ಟ್ಸ್ ಏನ್ ಅಂತೀವಿ, ಗ್ಲಿಸರಾಲು ಕೇಕು ಅದು ಹೆಂಗ್ ಬರ್ತದೆ, ಅದರದ್ದು ಉಪಯೋಗ ಹೆಂಗ್ ಮಾಡಬಹುದು, ಇದು ಒಂದು ಪೂರ್ಣವಾಗಿ ಒಂದು ತಂತ್ರಜ್ಞಾನದ ನಾವು ಒಂದು ವಿಕಸಿತ ಮಾಡಿ ಅದರ ಬಗ್ಗೆ ಅಭಿರುಚಿ ಇರುವಂತ ರೈತರಿಗೆ ಇರಲಿ, ಅಭಿರುಚಿ ಇರುವಂತ ಯುವಕಗೆ ಅದು ತಂತ್ರಜ್ಞಾನ ನಾವು ಕಲಿಸಬೇಕು, ಅದರಿಂದ ಈ ತರ ಯೂನಿಟ್ಸ್ ಇಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಒಂದು ಪ್ರಯೋಜನೆ ಹಾಕೊಂಡಿವಿ. ಈ ಬಯೋಡೀಸೆಲ್ ಟೆಕ್ನಾಲಜಿ ಪಾರ್ಕ್ ಗೆ ನಮ್ಗೆ ಈಗ ಸದ್ಯಕ್ಕೆ ಹೈದರಾಬಾದ್ ಕರ್ನಾಟಕ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಲಿಂದ ಮೇಂಟೈನ್ ಮಾಡಲಿಕ್ಕೆ ಅದೇ ತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಮದ್ದತ್ ಆಗ್ತಾ ಇದೆ. ಆಮೇಲೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇದೇ ಮುಂದೆ ಟ್ರೈನಿಂಗ್ ಸೆಂಟರ್ನು ಆಗಬಹುದು ಅಂತ ಒಂದು ನಮ್ಗೆ ಭರವಸೆ ಇದೆ. ನಮ್ಮ ರೈತರಿಗೆ ಈ ಕ್ಷೇತ್ರದಲ್ಲಿ ವಿಪುಲವಾದ ಅವಕಾಶಗಳಿವೆ. ತಮ್ಮಲ್ಲಿರುವ ಬಂಜರು ಭೂಮಿಗಳಲ್ಲಿ ಹೊಲದ ಬದುಗಳ ಮೇಲೆ ಇಂಥ ಗಿಡಗಳನ್ನು ಬೆಳೆಯುವುದರಿಂದ ಆದಾಯ ಗಳಿಸಬಹುದು. ಅಷ್ಟೇ ಅಲ್ಲ, ಈ ಮೂಲಕ ಪರಿಸರ ಶುದ್ಧಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು. ಇದರ ಜೊತೆಗೇನೆ ನಾವು ಈ ತರ ಒಂದು ಮೂವ್ಮೆಂಟ್ ಏನಿದೆ, ಇದು ಒಂದು ಕಾರ್ಯಕ್ರಮ ಏನು ಹಾಕೊಂಡಿವಿ, ಅದು ಹಳ್ಳಿ ಹಳ್ಳಿ ಒಳಗೆ ಸಣ್ಣ ಪ್ರಮಾಣದಲ್ಲಿನೂ ಮಾಡಬಹುದು. ರೈತರು ಅವರೇ ಒಂದು ಸಂಘ ಮಾಡಿಕೊಂಡು ಈಗ ಹಾಲಿನ ಉತ್ಪಾದನೆ ಹೆಂಗ್ ಆಗ್ತಾ ಇದೆ ನಮ್ಮ ರಾಜ್ಯ ಒಳಗಿರಲಿ, ಎಲ್ಲ ಇಡೀ ದೇಶವೊಳಗಿರಲಿ, ಅದೇ ತರ ಈ ಜೈವಿಕ ಇಂಧನ ಬೇಕಂತ ಎಣ್ಣೆ ತಯಾರು ಮಾಡಲಿಕ್ಕೆ ಸಣ್ಣ ಸಣ್ಣ ಮಷೀನ್ಗಳು ನಾವು ತಯಾರು ಮಾಡಿದೀವಿ. ಅದರಿಂದ ಸಣ್ಣ ಮನೆಯೊಳಗನೆ ಅವರು ಆ ಎಣ್ಣೆ ಬೀಜ ಜಮಾ ಮಾಡಿಕೊಂಡು ಅದರಿಂದ ಎಣ್ಣೆ ತೆಗಿಬಹುದು. ಅದರ ಜೊತೆ ಒಂದು ಸಂಘ ತರ ಮಾಡೇನು ದೊಡ್ಡ ಪ್ರಮಾಣದಲ್ಲೇನು ಇದು ಒಂದು ಬಯೋಡೀಸೆಲ್ ತಯಾರು ಮಾಡಬಹುದು. ನಮ್ಮಲ್ಲಿ ಐತಲ್ಲ ಹೊರಗಿನ ವಸ್ತು ನಮ್ಗ ಬೇಕಾಗಿಲ್ಲ, ಬೇಕಾದಲ್ಲ ನಮ್ಮಲ್ಲಿ ಐತಲ್ಲ ಹೊರಗಿನ ವಸ್ತು ನಮ್ಗ ಬೇಕಾಗಿಲ್ಲ. ನೀವು ನಡೀರಿ ಅಣ್ಣ ನಮ್ಮ ಜೋಡಿ ಒಕ್ಕಲತನ ಮಾಡೋಣ ಎಲ್ಲರೂ ಕೂಡಿ, ನೀವು ನಡೀರಿ ಅಣ್ಣ ನಮ್ಮ ಜೋಡಿ ಒಕ್ಕಲತನ ಮಾಡೋಣ ಎಲ್ಲರೂ. ಸಾಕಷ್ಟು ಖಾಸಗಿ ಕಂಪನಿಗಳು ಜೈವಿಕ ಇಂಧನ ಉತ್ಪಾದನೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸುತ್ತಿವೆ. ಇಂಥ ಕಂಪನಿಗಳ ಜೊತೆಗೆ ರೈತರು ಒಪ್ಪಂದ ಮಾಡಿಕೊಂಡು ಇಂಧನ ಬೆಳೆಗಳನ್ನು ಬೆಳೆದು ನಿಯಮಿತವಾದ ಆದಾಯವನ್ನು ಪಡೆಯಬಹುದಾಗಿದೆ. ಸಾಕಷ್ಟು ಖಾಸಗಿ ಕಂಪನಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಅಭಿರುಚಿ ತೋರಿಸ್ತಿದ್ದಾರೆ. ಅವರು ಈ ಭಾಗದಲ್ಲೇ ಬಂದು ರೈತರಿಗೆ ವ್ಯವಸ್ಥಿತವಾಗಿ ಒಂದು ಮಾರ್ಗದರ್ಶನ ಕೊಟ್ಟು ಈ ಬಯೋಡೀಸೆಲ್ ಉಪಯೋಗಕ್ಕೆ ಗಿಡಗಳನ್ನು ಬೆಳೆಸಿ ಅದರದ್ದು ಬೀಜ ತಗೋಲಿಕ್ಕೆ ಬಯೋಬ್ಯಾಕ್ ಪಾಲಿಸಿ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ನಿಜವಾಗಿಯೂ ಜೈವಿಕ ಇಂಧನಗಳು ನಮ್ಮ ಪರಿಸರವನ್ನು ಹಸನುಗೊಳಿಸಬಲ್ಲವು. ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಅಡಕವಾಗಿದೆ. ಅಲ್ಲದೆ ವಾಹನಗಳ ಇಂಜಿನ್ಗಳಲ್ಲಿ ಅವು ಸಂಪೂರ್ಣವಾಗಿ ಉರಿದು ಹೋಗಿ ವಿಷಕಾರಕ ಅನಿಲಗಳ ಬಿಡುಗಡೆಯನ್ನು ಕಡಿಮೆಗೊಳಿಸುತ್ತವೆ. ಅದಕ್ಕಾಗಿಯೇ ಇವುಗಳನ್ನು ಶುದ್ಧ ಶಕ್ತಿ ಕ್ಲೀನ್ ಎನರ್ಜಿಯ ಮೂಲಗಳೆಂದು ಕರೆದಿದ್ದಾರೆ. ಈ ಒಂದು ಮೊದಲಿಂದ ನಾವು ಪಾರಂಪರಿಕ ಇಂಧನ ಬಳಸ್ಕೊತಾ ಇರೋದ್ರಿಂದ ನಮ್ಮ ಮಾಲಿನ್ಯತೆ ಸಾಕಷ್ಟು ಆಗ್ತಾ ಇದೆ. ಅದರ ಜೊತೆಗೇನೆ ಜೈವಿಕ ಇಂಧನ ಉಪಯೋಗಿಸಿದ್ರೆ ಈ ಒಂದು ಮಾಲಿನ್ಯತೆ ನಾವು ಅಂತ ಇದೀವಿ ಅದು ಬಹಳಷ್ಟು ಕಡಿಮೆ ಆಗೋದಿದೆ. ಈಗ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ನಮಗೆ ಇನ್ಫ್ಯಾಕ್ಟ್ ಇದಕ್ಕೆ ಕ್ಲೀನ್ ಎನರ್ಜಿ ಅಂತಾರೆ. ಯಾಕಂದ್ರೆ ಜೈವಿಕ ಇಂಧನ ನಾವು ಬೆಳೆಸ್ಕೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಒಟ್ಟು ಹೊರಗೆ ಬರೋದೇ ಇಲ್ಲ. ಅದರ ಜೊತೆಗೇನೆ ರೆಸಿಡ್ಯುಯಲ್ ಪಾರ್ಟಿಕಲ್ ಅಂತೀವಿ ಕೆಲವು ಸಲ್ಫರ್ ಪಾರ್ಟಿಕಲ್ಸ್, ಫಾಸ್ಫರಸ್, ಲೆಡ್ ಅಂತ ಹೇಳಿ ಅದು ಪಾರಂಪರಿಕ ಇಂಧನ ಉಪಯೋಗಿಸಲಿಂದ ಹೊರಗಡೆ ನಾವು ಬಿಡ್ತಾ ಇದೇವೆ, ಪೊಲ್ಯೂಷನ್ ಆಗ್ತಾ ಇದೆ. ಜೈವಿಕ ಇಂಧನ ಒಳಗೆ ಆ ತರ ಯಾವುದೂ ಸಮಸ್ಯೆನೇ ಇಲ್ಲ, ಇದಕ್ಕೆ ಕ್ಲೀನ್ ಅಂತಾರೆ. ಅದರಿಂದ ಪ್ರದೂಷಣ ಒಟ್ಟು ಆಗೋದಿಲ್ಲ. ಅದರ ಜೊತೆಗೇನೆ ಇದು ಒಂದು ಕಂಪ್ಲೀಟ್ ಬರ್ನ್ ಆಗ್ತದೆ. ಈಗ ನಾವು ಏನು ಪೆಟ್ರೋಲ್ ಡೀಸೆಲ್ ಉಪಯೋಗಿಸ್ತಿದ್ದೇವೆ ಅದ್ರ ಸ್ವಲ್ಪ ಪ್ರಮಾಣದಲ್ಲೇ ಕಾರ್ಬನ್ ಡೈಆಕ್ಸೈಡ್ ರೆಸಿಡ್ಯೂ ಉಳಿಯುತ್ತದೆ. ಇದ್ರಾಗ ಈ ಒಂದು ಎಣ್ಣೆ ಒಳಗೆ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ 100% ಈ ಒಂದು ಜೈವಿಕ ಇಂಧನ ಬರ್ನ್ ಆಗಿ ಎಫಿಶಿಯನ್ಸಿ ಹೆಚ್ಚಿರ್ತದೆ. ಯಾವಾಗ ನಾವು ಈ ಗಿಡ ಬೆಳೆಸ್ತಾ ಇದ್ದೀವಿ ಭೂಮಿ ಒಳಗೆ, ಅವಾಗ ಪರಿಸರ ಒಳಗೆ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನೇ ಹೊಂದ ಕೊಡ್ತದೆ ಅದು ಫೋಟೋಸಿಂಥಸಿಸ್ ಪ್ರೊಸೆಸ್ ಲಿಂದ. ಸೊ ಪಾರಂಪರಿಕ ಇಂಧನ ಬೆಳೆ ನಾವು ಉಪಯೋಗಿಸ್ತಾ ಇದ್ದಾಗ ಬರೀ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೊರಗೆ ಹೋಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ಈ ಒಂದು ಜೈವಿಕ ಇಂಧನದಿಂದ ಈ ಹೊರಗೆ ಹೋಗುವಂತ ಕಾರ್ಬನ್ ಡೈಆಕ್ಸೈಡ್ ತಡೆ ಹಿಡಿದಾರದೆ ಅದು ತಾನೇ ಮತ್ತೆ ಹಿರ್ಕೊಂಡು ಅದು ರೀಸೈಕ್ಲಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಂತೀವಿ ಮಾಡಿ ನಮ್ಮ ಗ್ರೀನ್ ಹೌಸ್ ಇಫೆಕ್ಟ್ ಇದು ಗ್ಲೋಬಲ್ ವಾರ್ಮಿಂಗ್ ಆಗೋದೇ ಸಾಧ್ಯ ಇಲ್ಲ. ಇನ್ನ ಒಂದು 20-25 ವರ್ಷ ಒಳಗೆ ನಾವು ಪೂರ್ತಿ ಜೈವಿಕ ಇಂಧನ ಬೆಳೆಸಲಿಕ್ಕೆ ಸಾಧ್ಯ ಆದ್ರೆ ಈ ತರ ಒಂದು ಏನ್ ನಾವು ಭಯಂಕರ ಈಗ ಒಂದು ಇದು ಕೇಳಿಸ್ತಾ ಇದ್ದೀವಿ ಅದು ಗ್ಲೋಬಲ್ ವಾರ್ಮಿಂಗ್ ಇರಲಿ ಗ್ರೀನ್ ಹೌಸ್ ಎಫೆಕ್ಟ್ ಇರಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಜೈವಿಕ ಇಂಧನಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲ್ಗಳೊಂದಿಗೆ ಬೆರೆಸಿ ಬಳಸುತ್ತಿದ್ದೇವೆ. ಸಂಶೋಧನೆ ಮುಂದುವರಿದಂತೆ 100%-100% ಜೈವಿಕ ಇಂಧನಗಳನ್ನು ಬಳಸುವ ಬಗ್ಗೆ ಯಾವುದೇ ಸಂದೇಹವಿಲ್ಲ. ನಾವು ಈಗ ಅಲ್ಟರ್ನೇಟ್ ಫ್ಯೂಯಲ್ ನೋಡಿದಾಗ ಇಥೆನಾಲ್ ಅಂತ ಹೇಳಿ ಈಗ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಥೆನಾಲ್ ತಯಾರ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಮುಂದಾಗಿದೆ. ಈಗ ನಾವು ಇಥೆನಾಲ್ ಮಾಡ್ತಾ ಇರೋದು ಕಬ್ಬಿನ ಮೊಲಾಸಿಸ್ ಲಿಂದ, ಆದ್ರೆ ಮುಂದೂ ನಮ್ಮ ಹೊಲದೊಳಗೆ ಇರುವಂತಹ ವೇಸ್ಟ್ ಮೆಟೀರಿಯಲ್ ಇಂದ ಈಗ ನಮ್ಮಲ್ಲಿ ಉದಾಹರಣೆಗೆ ಕಬ್ಬಿನ ಒಳಗೆ ಬಗ್ಯಾಸ್ ವೇಸ್ಟ್ ಆಗ್ತದೆ, ತೊಗರಿ ಒಳಗೆ ಎಲ್ಲ ಹುಲ್ಲು ಎಲ್ಲ ಆಜುಬಾಜು ವೇಸ್ಟ್ ಆಗ್ತದೆ, ಈವನ್ ಅಗ್ರಿಕಲ್ಚರಲ್ ವೇಸ್ಟ್ ಏನ್ ಅಂತೀವಿ ನಾವು ಅದನ್ನು ನಾವು ಬಯೋಮಾಸ್ ಕನ್ವರ್ಟ್ ಮಾಡಿ ಅದರಲ್ಲಿಂದ ಇಥೆನಾಲ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ವಿಕಸಿತ ಆಗಬೇಕು. ಯಾಕಂದ್ರೆ ಈಗ ನಮ್ಮ ದೇಶದೊಳಗೆ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗಳು ಇಷ್ಟು ನಡೀತಾ ಇದೆ ಅಂದ್ರೆ ಪ್ರತಿ ವರ್ಷ ಟನ್ ಗಟ್ಟಲೆ ನಮ್ಮಲ್ಲಿ ವೇಸ್ಟ್ ಮೆಟೀರಿಯಲ್ ಅವೈಲೇಬಲ್ ಇದೆ, ಅದು ಉಪಯೋಗಿಸಿಕೊಂಡು ನಾವು ಇಥೆನಾಲ್ ತಯಾರು ಮಾಡುವಂತ ಒಂದು ತಂತ್ರಜ್ಞಾನ ವಿಕಸಿತ ಮಾಡಬೇಕು. ಅದಕ್ಕೆ ಬರುವಂತಹ ತಂತ್ರಜ್ಞಾನ ಒಳಗೆ ಮತ್ತೆ ನಾವು ಸಾಕಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಿ ಜನಕ್ಕೆ ಉದ್ಯೋಗ ಅವಕಾಶ ಸಿಗಬೇಕು ಅಂತಾನು ಪ್ರಗತಿ ನಡೀತಾ ಇದೆ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆ ತರ ಒಂದು ಪ್ರೋಗ್ರಾಂ ಹಾಕೊಂಡಿದೆ, ಅದಕ್ಕೆ ಸಾಕಷ್ಟು ಸರ್ಕಾರ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ಚಾಲನೆ ಸಿಕ್ಕಿದೆ. ಅದ್ರಾಗ ಶುಗರ್ ಕೇನ್ ಬಗೆಹಸ್ಲಿಂದ ನಾವು ಸಕ್ಕರೆ ಮಾಡಿ ಸಕ್ಕರೆಯಿಂದ ಇಥೆನಾಲ್ ಮಾಡಲಿಕ್ಕೆ ಒಂದು ಇದೆ. ಸೊ ಇಥೆನಾಲ್ ಇದು ಒಂದು ಬಹಳ ಮಹತ್ವದ ಫ್ಯೂಯಲ್ ಇದೆ. ಇಥೆನಾಲ್ ಇರಲಿ ಬಯೋ ಡೀಸೆಲ್ ಇರಲಿ, ಈ ಸದ್ಯಕ್ಕೆ ನಾವು 10-20% ಶೇಕಡ ನಾವು ಈಗ ಇದು ಇರುವಂತ ಡೀಸೆಲ್ ಮತ್ತು ಪೆಟ್ರೋಲ್ ಒಳಗೆ ಮಿಕ್ಸ್ ಮಾಡಿ ಅದು ಬೆಳೆಸ್ತಾ ಇದೀವಿ. ಈಗ ನಮ್ಮಲ್ಲಿ ತಯಾರಂತ ಬಯೋ ಡೀಸೆಲ್ ಆಲ್ರೆಡಿ ಈಗ ವಿಶ್ವವಿದ್ಯಾಲಯ ಅಂತ ವಾಹನಗಳು ಹಾಗೆ KSRTC ಬಸ್ಗಳನ್ನು ನಾವು ಪ್ರಯತ್ನ ಮಾಡಿ ನೋಡಿದೀವಿ, ಅದರಿಂದ ಸರಿಯಾಗಿ ಅದು ಉಪಯೋಗಿಸ್ಲಿಕ್ಕೆ ಬರ್ತಾ ಇದೆ. ಈ ಜೈವಿಕ ಇಂಧನ 5%, 10%, 20% ಹಿಂಗೆ ಉಪಯೋಗಿಸ್ತಾ ಇದೀವಿ. ಈಗ ನಮ್ಮ ಇರುವಂತ ಆಟೋಮೊಬೈಲ್ ಇಂಜಿನ್ಸ್ ಏನಿವೆ ಅದು ಅಷ್ಟು ಫುಲ್ ನಾವು 100% ಬಯೋ ಡೀಸೆಲ್ ಇರಲಿ ಬಯೋ ಫ್ಯೂಯಲ್ ಇರಲಿ ಉಪಯೋಗಿಸಬೇಕಂತ ಪರಿಸ್ಥಿತಿ ಒಳಗೆ ಇಲ್ಲ. ಅದಕ್ಕೆ ಈ ಆಟೋಮೊಬೈಲ್ ಕಂಪನಿನು ಯಾವ್ಯಾವ ಇವೆ ಅವ್ರದ್ದು ಮಷೀನಿಗೆ ಚೇಂಜ್ ಮಾಡ್ತಾ ಇದೆ, ಅವ್ರ ಇಗ್ನಿಷನ್ ಮೋಟರ್ ಏನಿದೆ, ಫ್ಯೂಯಲ್ ಟ್ಯಾಂಕ್ ಏನಿದೆ, ಆ ಫ್ಯೂಯಲ್ ಬರ್ನ್ ಆಗುವಂತ ಚೇಂಬರ್ ಏನಿದೆ, ಆ ಒಂದು ತಂತ್ರಜ್ಞಾನ ಒಳಗೆ ಅವರು ಆಲ್ರೆಡಿ ಮಾಡಿಫಿಕೇಶನ್ ಬದಲಾವಣೆ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರುವಂತ ನಾವೊಂದು 5-6 ವರ್ಷ ಒಳಗೆ ಅವರು ಬರುವಂತ ಏನ್ ವೆಹಿಕಲ್ಸ್ ಬರ್ತಾವೆ ನಾವು ಉಪಯೋಗಿಸಂತ ಅಲ್ಲೇ ಕಂಪ್ಲೀಟ್ಲಿ 100% ನಾವು ಜೈವಿಕ ಇಂಧನ ಉಪಯೋಗಿಸಬಹುದು. ಆ ದಿಶೆಯಿಂದ ಆಲ್ರೆಡಿ ಪ್ರಗತಿ ಆಗ್ತಾ ಇದೆ. ಈಗೂ ನಾವು 100% ಉಪಯೋಗಿಸಿ ನಡೆಸಬಹುದು, ಬಟ್ ಅದೇ ಸಮಸ್ಯೆ ಆಗ್ಬಹುದು. ಅದರಿಂದ ಮುಂದೆ ಬರುವಂತ 5-10 ವರ್ಷ ಒಳಗಡೆ ನಾವು ಯಾವುದು ಇವನ್ ನಮ್ಮ ರೈಲ್ವೆ ಇಂಜಿನ್ ಇರಲಿ ಇವನ್ ಏರೋಪ್ಲೇನ್ ಈಗ ಬಯೋ ಫ್ಯೂಯಲ್ ಮೇಲೆ ನಡೆಸಬೇಕಂತ ಯೋಚನೆ ಹಾಕೊಂಡು ಈಗ ಟ್ರಯಲ್ ಎಲ್ಲ ಕಡೆ ನಡೀತಾ ಇದೆ. ಜೈವಿಕ ಇಂಧನ ಒಳಗೆ ಹೆಂಗ್ ಸಂಶೋಧನೆ ನಡೀತಾ ಇದೆ ಹಂಗೆ ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೂ ನಡೀತಾ ಇದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು ಇಂಧನ ಉಪಯೋಗಿಸ್ತಿರೋದು ಟ್ರಾನ್ಸ್ಪೋರ್ಟೇಶನ್ ಒಳಗೇನೆ. ಆಮೇಲೆ ಅದು ಒಂದು ಪ್ರಗತಿ ಆದ್ರೆ ನಾವು ಅಲ್ಟರ್ನೇಟ್ ಫ್ಯೂಯಲ್ ಅಂತ ಬಯೋ ಡೀಸೆಲ್ ಆರ್ ಬಯೋ ಫ್ಯೂಯಲ್ 100% ಉಪಯೋಗಿಸಬಹುದು. ಜೈವಿಕ ಇಂಧನ ಉತ್ಪಾದನೆಯ ತಂತ್ರಜ್ಞಾನದ ವಿಷಯಕ್ಕೆ ಬಂದರೆ ನಾವು ಸ್ವಾವಲಂಬಿಗಳಾಗಿರುವುದು ನಮಗೆಲ್ಲ ತುಂಬಾ ಹೆಮ್ಮೆಯ ಸಂಗತಿ. ಅಗಾಧವಾದ ಜೈವಿಕ ಸಂಪನ್ಮೂಲಗಳು ನಮ್ಮಲ್ಲಿದ್ದು ಜೈವಿಕ ಇಂಧನದ ಉತ್ಪಾದನೆಯಿಂದ ವಿದೇಶಿ ವಿನಿಮಯವನ್ನು ಕೂಡ ಗಳಿಸಬಹುದು. ಇದೆಲ್ಲ ನಾವೇ ಮಾಡಬಹುದು, ನಾವು ಬೇರೆ ದೇಶ ಮೇಲೆ ಅದಕ್ಕೆ ನಿರ್ಭರ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವಾವಲಂಬನೆ ಒಳಗೂ ಈ ಒಂದು ಜೈವಿಕ ಇಂಧನದ ಬಹಳ ಮಹತ್ವ ಇದೆ. ಇದು ನಾವು ಎಲ್ಲರೂ ಕೆಲಸ ಮಾಡಿ ಇದು ಒಂದು ಮುಂದೆ ಬರಬೇಕು, ನಮ್ಮ ದೇಶ ಸ್ವಾವಲಂಬಿ ಆಗಬೇಕು, ಅದೇ ತರ ನಮ್ಗೆ ಇಂಧನ ನಾವೇ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇದರ ಸಾಕಷ್ಟು ಎಲ್ಲರೂ ಕೆಲಸ ಮಾಡಬೇಕು ಅಂತ ಇದೆ. ಆಗುವುದೆಲ್ಲ ಒಳಿತೇ ಆಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ತಡವಾಗಿಯಾದರೂ ಪರ್ಯಾಯ ಇಂಧನಗಳ ಅಗತ್ಯತೆಯ ಅರಿವು ನಮ್ಮಲ್ಲಿ ಮೂಡಿದೆ. ಈ ಅರಿವೇ ನಮ್ಮ ಮುಂದಿನ ಜೈವಿಕ ಇಂಧನ ಬೆಳೆಗಳ ಕೃಷಿ ಮಾಡಿ ಇಂಧನ ತಯಾರಿಸಿ ಪರಿಸರ ಹಸನು ಮಾಡಲು ಸಿಕ್ಕಿರುವ ಗ್ರೀನ್ ಸಿಗ್ನಲ್. ಸೋನಾಸು ಆಗುವ ಸಮಯ ಬಂದಿದೆ ಅನಸು ನನಸು ಆಗುವ ಸಮಯ ಬಂದಿದೆ ಆಕಾಶಕ್ಕೆ ನಮಗೆ ನೆಗೆವ ಆಕಾಶಕ್ಕೆ ನಮಗೆ ನೆಗೆವ ಕಲವು ಈಗ ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಜೈವಿಕ ಇಂಧನಗಳ ಕುರಿತ ಅವಲೋಕನ ಗ್ರೀನ್ ಸಿಗ್ನಲ್ ರೂಪಕ ಕೇಳಿದಿರಿ ಧ್ವನಿಗಳು ಕುಮಾರ್ ಎಫ್ ಅಗಡಿ ಹಾಗೂ ಶೇಖ್ ಅಬ್ದುಲ್ಲಾ ಖಾಜಿ ನಿರೂಪಣೆ ಶೋಭಾ ಎನ್ ವಕೀಲ್ ನಿರೂಪಣಾ ಸಾಹಿತ್ಯ ರಚಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ ಈಗ ನಾವಲಿಕೆಯ ಮಲ್ಲಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳ ವಾದನ Thank you. Bye.